ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡುವುದು ಸಮಾಜದ ಕರ್ತವ್ಯ. ಆದ್ದರಿಂದ ಹೆಣ್ಣು ಮಗುವನ್ನ ಕಡ್ಡಾಯವಾಗಿ ಶಾಲೆಗೆ ಕಳುಹಿಸಿ. ಆಕಾಶವಾಣಿ ಹೊಸಪೇಟೆ. ಗ್ರಾಮಾಂತರಂಗ ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳ್ತಾ ಇರುವ ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರು ಇವತ್ತಿನ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಕೃಷಿ ಅನುಭವ ಕುರಿತು ರೈತರಾದ ಮಲ್ಲಿಕಾರ್ಜುನಕ್ಕೆ ಅವರೊಡನೆ ಸಂದರ್ಶನ, ನಂತರ ಹವಾಮಾನ ವರದಿ, ರೈತರಿಗೆ ಸಲಹೆ ಇವೆಲ್ಲ ಇದ್ದಾವೆ. ಕೇಳೋಣಂತೆ ರೈತ ಬಾಂಧವರು, ಇದೀಗ ಕೇಳಿ. ಕೃಷಿ ಅನುಭವ ಕುರಿತು ರೈತರಾದ ಕೆ ಮಲ್ಲಿಕಾರ್ಜುನ ಅವರೊಡನೆ ಸಂದರ್ಶನವನ್ನು. ಕಾಂಡ ಕೊರೆಯುವಂತಹ ಮೂತಿ ಕೀಟ ಹತ್ತಿ ಹಾಗೂ ಬೆಂಡಿ ಬೆಳೆಗಳನ್ನು ಬಹಳ ಪ್ರಮುಖವಾಗಿ ಬಾಧಿಸ್ತಾ ಇದೆ. ರೈತರು ಈ ಕೀಟವನ್ನು ಬಾಲದ ಹುಳ ಅಂತ ಗುರುತಿಸ್ತಾರೆ. ಈ ಕೀಟದ ಹಾವಳಿ ಸಾಮಾನ್ಯವಾಗಿ ಹತ್ತಿ ಬೆಳೆಯುವಂತಹ ಕ್ಷೇತ್ರಗಳಲ್ಲಿ, ಉತ್ತರ ಕರ್ನಾಟಕದ ಭಾಗಗಳಲ್ಲಿ ಕಂಡುಬರ್ತಾ ಇದೆ. ಈ ಕೀಟದ ಬಾಧೆ ಅಥವಾ ಅದರ ಲಕ್ಷಣ ರೈತರಿಗೆ ಗೋಚರವಾಗುವಂತಹ ಹೊತ್ತಿಗೆ ಇದರ ತೀವ್ರತೆ ಬಹಳ ಉಲ್ಬಣಗೊಂಡಿರುತ್ತದೆ. ಹಾಗಾಗಿ ಈ ಕೀಟದ ನಿರ್ವಹಣೆಗಾಗಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಬಿತ್ತನೆಯೊಂದಿಗೆ ಪ್ರಾರಂಭ ಮಾಡೋದು ಸೂಕ್ತ. ಪ್ರೌಢಕೀಟದ ಹೊರಗಿನ ಚಟುವಟಿಕೆ ಸುಮಾರು ಬೆಳೆಯ 15-20 ದಿನಗಳಿಂದ ಪ್ರಾರಂಭವಾಗಿ 70-80 ದಿನಗಳವರೆಗೂ ಕೂಡ ಕಂಡುಬರುತ್ತೆ. ಕೆಲವೊಮ್ಮೆ ಚಿಕ್ಕ ಸಸ್ಯದ ಕುಡಿಗಳನ್ನು ದುಂಬಿಗಳು ಕೊರೆದು ಬಾಧಿಸೋದ್ರಿಂದ ಸಸ್ಯಗಳ ಬೆಳವಣಿಗೆ ಕುಂಠಿತವಾಗ್ತದೆ. ಆದರೆ ಮರಿಕೀಡೆಯ ಚಟುವಟಿಕೆ ಸಸ್ಯದ ಕಾಂಡದ ಒಳಗೆ ಸೇರಿಕೊಂಡು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗುತ್ತೆ. ಹುಳುಗಳು ಒಳ ಸೇರಿಕೊಂಡು ಕೊರೆದ ಭಾಗಗಳಿಂದ ನೊರೆಯು ಕೂಡ ಹೊರಗೆ ಬರೋದು ಪ್ರಾರಂಭವಾಗ್ತದೆ. ಹಾಗೆ ಇದರ ಕೀಡೆಗಳು ಟೊಂಗೆಗಳ ಒಳಗಿನ ತಿರುಳನ್ನು ಕೊರೆದು ತಿನ್ನುತ್ತಾ ಮೇಲೆ ಕೆಳಗೆ ಸಂಚಾರ ಮಾಡಿ ಸುರಂಗ ಮಾಡೋದ್ರಿಂದ ಗಿಡಗಳು ಟೊಳ್ಳಾಗ್ತವೆ. ಬಾಧಿತವಾದಂತಹ ಗಿಡಗಳ ಕಾಂಡದಲ್ಲಿ 10-30 ಸೆಂಟಿಮೀಟರ್ನಷ್ಟು ಉದ್ದವಾದಂತಹ ಸುರಂಗ ಕಂಡುಬರುತ್ತೆ. ಬಾಧಿತವಾದ ಗಿಡಗಳ ಮೇಲೆ, ಎಲೆ ಮತ್ತು ಕಾಂಡಗಳ ಮೇಲೆ ಹೊಟ್ಟು ಅಥವಾ ಲದ್ದಿಯಂತಹ ಪದಾರ್ಥ ಬಿದ್ದಿರುವುದನ್ನು ನಾವು ಕಾಣಬಹುದು. ಗಿಡದ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ ನಂತರ ಬಾಡಿ ಬೆಳವಣಿಗೆ ಕುಂಠಿತಗೊಳ್ಳೋದ್ರ ಜೊತೆಗೆ ಬಾಧಿತ ಗಿಡಗಳಲ್ಲಿ ಕಾಯಿಗಳ ಪ್ರಮಾಣ ತೀವ್ರ ಕಡಿಮೆ ಆಗುತ್ತೆ. ಕೆಲವೊಮ್ಮೆ ಗಿಡಗಳು ಕಾಯಿಗಳ ಭಾರಕ್ಕೆ ಅಥವಾ ಇತರೆ ಭೌತಿಕ ಒತ್ತಡಕ್ಕೆ ತಡೆಯದೆ ಬಾಧಿತ ಗಿಡಗಳು ಮುರಿದು ಬೀಳುವಂತಹ ಸಾಧ್ಯತೆಯು ಕೂಡ ಹೆಚ್ಚು. ಹೀಗಾದಾಗ ರೈತರು ನಷ್ಟದ ಪ್ರಮಾಣವನ್ನು ಅನುಭವಿಸಬೇಕಾಗುತ್ತೆ. ಈ ಕೀಟದ ಬಾಧೆಯಿಂದಾಗಿ 15-60% ಇಳುವರಿ ಕಡಿಮೆ ಆಗಿರೋದು ಕೂಡ ಗಮನಕ್ಕೆ ಬಂದಿದೆ. ಈ ಮೂತಿ ಹುಳದ ಮರಿಹುಳುಗಳ ಚಟುವಟಿಕೆ ಸದಾಕಾಲ ಸಸ್ಯದ ಒಳಗಡೆಯೇ ಇರೋದ್ರಿಂದ ಇದರ ಬಾಧೆಯ ಲಕ್ಷಣಗಳು ತಡವಾಗಿ ಗೋಚರಿಸುತ್ತೆ. ಹಾಗಾಗಿ ಕೆಲವು ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸುವುದರಿಂದ ಮಾತ್ರ ಇದರ ನಿರ್ವಹಣೆ ಸಾಧ್ಯ. ಹತ್ತಿಯನ್ನು ಬಿತ್ತುವ ಸಂದರ್ಭದಲ್ಲಿ ಪ್ರತಿ 25 BT ಹತ್ತಿ ಸಾಲಿನ ನಂತರ 1 ಸಾಲು ಬೆಂಡಿಯನ್ನು ಬೆಳಿಬೇಕು. ಇದು ನಮಗೆ ಜೈವಿಕ ಬಲಿಯಾಗಿ ಉಪಯೋಗಕ್ಕೆ ಬರುತ್ತೆ. ಹೀಗೆ ಬೆಂಡಿಯನ್ನು ಬೆಳೆಯೋದ್ರಿಂದ ಪ್ರೌಢ ಮೂತಿ ಹುಳುಗಳು ಬೆಂಡಿ ಗಿಡಗಳಿಗೆ ಆಕರ್ಷಣೆಯಾಗಿ ಹತ್ತಿ ಬೆಳೆಯ ಬದಲು ಬೆಂಡಿ ಗಿಡಗಳ ಮೇಲೆ ಕುಳಿತು ಅವುಗಳ ಚಟುವಟಿಕೆಯನ್ನು ನಡೆಸ್ತವೆ. ಹಾಗಾಗಿ ಬೆಂಡಿ ಸಾಲುಗಳಲ್ಲಿ ಚಟುವಟಿಕೆಯಿಂದ ಇರತಕ್ಕಂತಹ ದುಂಬಿಗಳನ್ನು ಮುಂಜಾನೆ 7-10 ಗಂಟೆಯವರೆಗಿನ ಸಂದರ್ಭದಲ್ಲಿ ಕೈಯಿಂದ ಆರಿಸಿ ತೆಗೆದು ನಾಶ ಮಾಡಬಹುದು. ಬೆಂಡಿ ಗಿಡಗಳನ್ನು ಬಿತ್ತಿದ 70 ದಿನಗಳಲ್ಲಿ ನಾಶಪಡಿಸದೇ ಇದ್ರೆ ಈ ಕೀಟದ ಹಾವಳಿ ಉಲ್ಬಣವಾಗಿ ಅಥವಾ ಮುಂದುವರಿಯಲು ಕೂಡ ನಾವೇ ಅನುವು ಮಾಡಿಕೊಟ್ಟ ಹಾಗೆ ಆಗುತ್ತೆ. ಪ್ರೌಢ ಕೀಟದ ಹಾವಳಿ ಕಂಡು ಬಂದಾಗ ಆಯ್ದ ಕೀಟನಾಶಕಗಳಾದ 2 ಮಿಲಿಲೀಟರ್ ಪ್ರೊಪೆನೋಫಾಸ್ 50 EC ಜೊತೆಗೆ 0.5 ಮಿಲಿಲೀಟರ್ DDVP ಅಥವಾ 2 ಮಿಲಿಲೀಟರ್ ಕ್ವಿನಾಲ್ಫಾಸ್ 25 EC ಅಥವಾ 5 ಮಿಲಿಲೀಟರ್ ನಿಂಬಿಸಿಡಿನ್ ಇವುಗಳನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿದ ದ್ರಾವಣವನ್ನು ಬೆಳೆಯ 25 ಮತ್ತು 50 ದಿವಸಗಳ ಅಂತರದಲ್ಲಿ ಅವಶ್ಯಕತೆಗಳಿಗೆ ಅನುಸಾರವಾಗಿ ಸಿಂಪರಣೆಯನ್ನು ಮಾಡಬೇಕಾಗುತ್ತೆ. ಈ ಕೀಟದ ಬಾಧೆಯನ್ನು BT ಅಥವಾ BT-ಯೇತರ ಹತ್ತಿಗಳಲ್ಲಿಯೂ ಕೂಡ ನಾವು ನೋಡಬಹುದು. ಈ ಕೀಟಕ್ಕೆ ಯಾವುದೇ ಹತ್ತಿ ತಳಿಗಳು ರೋಗ ನಿರೋಧಕತೆಯನ್ನು ಹೊಂದಿರದೇ ಇರೋದ್ರಿಂದ ನಾವು ಮುಂಜಾಗ್ರತೆ ಕ್ರಮಗಳನ್ನು ಅನುಸರಿಸೋದು ಒಂದೇ ಇದಕ್ಕೆ ಮಾರ್ಗ. ಓ ನಮಸ್ಕಾರ ಮಲ್ಲಣ್ಣರೇ. ನಮಸ್ಕಾರ ರೀ ಸರ್. ಏನು ನೀರ್ ಕಟ್ತಾ ಇದೀರಾ? ನೀರ್ ಕಟ್ತಾ ಇದೀವಿ ಸರ್. ಅಲ್ಲೇನು ಕಬ್ಬು ಅಷ್ಟೇ ಹತ್ರ ಇದೆ, ಅದು ಅಷ್ಟು ಸ್ವಲ್ಪ ಇದೆಯಲ್ಲ, ಯಾಕೆ ಅದು? ಅದು ಬೀಜಕ್ಕೆ ಬಿಟ್ಟಿದ್ದು ಸರ್ ಈಗ. ಅದನ್ನ ನೆಕ್ಸ್ಟ್ ಒಂದ್ ಪ್ಲಾಟಿಗೆ ತುಳಿಬೇಕಾಯ್ತು. 2 ಪ್ಲಾಟ್ ವೈಸ್ ಮಾಡ್ತಾ ಇದೀನಿ. ಅಂದ್ರೆ ಕಬ್ ಬೆಳೆದಿದ್ರಿ? ಕಬ್ ಬೆಳೆದಿವಿ ಸರ್. ಈಗ ಇದು ಕುಳೆ ಬಿಟ್ಕೊಂತ ಬಂದ್ ಬಿಟ್ಕೊಂತ ಬಂದಿವಿ ಸರ್. ಅದನ್ನ ಎಷ್ಟು ಸಲ ಆಯ್ತು ಈಗ? ಈಗ 2ನೇ ಕುಳೆ ಸರ್ ಅದು. ಈಗ ನೆಕ್ಸ್ಟ್ ಮತ್ತೆ ಬೀಜ ಹೊಸ ಬೀಜ ಹಾಕ್ಬೇಕು ಸರ್. ಮೊದಲಿನಿಂದು ಸ್ವಲ್ಪ ಕಡಿಮೆ ಬರ್ತೈತೆ ತೂಕ ಅಂದ್ರೆ ವೆರೈಟಿ ಚೇಂಜ್ ಮಾಡೋಣ ಅಂತ. ಅದು ಮಲ್ಲಣ್ಣವರು ಸಾವಯವ ಕೃಷಿಯಲ್ಲಿ ಹೆಸರು. ಈಗ ವಾಣಿಜ್ಯ ಬೆಳೆಗಳಲ್ಲಿ ಬಹಳ ಮುಖ್ಯವಾಗಿ ಕಬ್ಬಿನ ಕಡೆ ಬಂದಿದೆ ಸರ್. ಕಾರಣ ಕಬ್ಬು ಖರ್ಚು ಜಾಸ್ತಿ ಇದ್ರು ಕೂಡ ಆಳಿನ ಉಳಿತಾಯ. ಆಳಿನ ಉಳಿತಾಯಕ್ಕೋಸ್ಕರ ಕಬ್ಬಿಗೆ ವಾಲಿದ್ದೀನಿ ನಾನು. ನಮ್ಗೆ ಅಂದ್ರೆ ನಿರ್ವಹಣೆ ಮಾಡೋದು ಸ್ವಲ್ಪ ಸಮಸ್ಯೆ ಆಗಿತ್ತು. ಇದು ವರ್ಷದ ಒಂದ್ಸಲ ಪೀಕ್ ಅಲ್ಲದೆ ಆದ್ರಿಂದ ಯಾವುದೇ ಒಂದು ಬೆಳೆ 5 ತಿಂಗಳು 6 ತಿಂಗಳು ಬೆಳೆ ತಗೊಂಡಾಗ ಅದನ್ನ ಕಟಾವು ಮಾಡಿ ಮತ್ತೆ ಹೊಲಕ್ಕೆ ಅದನ್ನೆಲ್ಲ ಮತ್ತೆ ಅದನ್ನ ಮಡಿಚಿಂಗ್ ಮಾಡಿದ್ರಾಗ ನಮ್ಗೆ ಸುಸ್ತಾಕತಿ. ಆಳಿನ ಒಂದು ಕೊರತೆ ಯಾವುದೇ ಕರಲಿ. ಈ ಕಬ್ಬಿಗೆ ಅಂದ್ರ ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರೆ ಅವ್ರ ಕಡೆ ಕಾಂಟ್ಯಾಕ್ಟ್ ಇರ್ತತಿ. ಲೇಬರ್ ಎಲ್ಲ ಅವ್ರ ಕಡೆ ಫ್ಯಾಕ್ಟರಿ ಕಡೆ ಬೆಳೆ ಬೆಳೆದ್ ನಿಲ್ಸದ ಅಷ್ಟ. ಅದಕ್ಕೇನು ನಾವು ಗೊಬ್ಬರ ಬೀಜ ಏನಿದೆ ಎಲ್ಲ ಅದನ್ನೆಲ್ಲ ಅವರು ಕೊಡ್ತಾ ಇದಾರ, ಫ್ಯಾಕ್ಟರಿ ಕೊಡ್ತಾ ಇದ್ದಾರೆ. ಈಗ ನಿಮ್ ಪ್ರಕಾರ ಹೇಳಿ, ಕಬ್ಬು ಲಾಭದಾಯಕವಾಗಿದೆಯಾ ನಿಮ್ಗೆ? ನಮಗೆ ಲಾಭದಾಯಕ ಸರ್, ಚೆನ್ನಾಗಿದೆಯಾ? ಕಬ್ಬು ಲಾಭದಾಯಕವಾಗಿದೆ. ಈಗೇನ ಈ ಹಿಂದಿನ ವರ್ಷ ಒಂದು 3 ಲಕ್ಷ ಆಗಿತ್ತು. ಮೂರು ಎಕರೆಗೆ 1 ಎಕರೆಗೆ 1.5 ಲಕ್ಷ ಇಳಿ. ಖರ್ಚೆಲ್ಲ ತೆಗೆದು ಎರಡು ಎಪ್ಪತ್ತೈದು ಉಳಿತು. ನಾನು ಖರ್ಚು ಕಡಿಮೆ ಮಾಡಿದ್ದೀನಿ ಅದಕ್ಕೆ. ಒಟ್ಟ ನಂದೇನಂದ್ರೆ ಶೂನ್ಯ ಬಂಡವಾಳಕ್ಕೆ ಹೋಗ್ಬೇಕನ್ನೋ ಒಂದು ಮನಸ್ಸು. ಶೂನ್ಯ ಬಂಡವಾಳ ಇರಬೇಕು. ರೈತ ನಾವು ಹೆಚ್ಚಿಗೆ ಬೆಳೆದು ಹೆಚ್ಚಿಗೆ ಖರ್ಚು ಮಾಡಿ ಹೆಚ್ಚಿಗೆ ಬೆಳಿತೀವಿ ಅನ್ನೋ ಉದ್ದೇಶಕ್ಕ ರೈತ ಹೋಗ್ತಾ ಇದ್ದಾನೆ. ಅದನ್ನೆಲ್ಲ ನೋಡ್ಕೊಂಡಾಗ ನಮ್ಗೆ ಅನಿಸ್ತಾ ಇತ್ತು. ಸೊ ನೀವು ಶೂನ್ಯ ಬಂಡವಾಳದಲ್ಲಿ ಇದ್ದೀರಾ ಅಥವಾ ಅದರ ಹತ್ರದಲ್ಲಿ? ಹತ್ರದಲ್ಲಿದ್ವಿ ಸರ್, ಹತ್ರದಲ್ಲಿದ್ರಿ. ಪೂರ್ತಿ ಇದೀವಿ ಅಂತ ಹೇಳ್ಕೊಳಕ್ಕಿಂತ ಅದಕ್ಕೆ ಸಮೀಪವಾಗಿ ಹೋಗ್ತಾ ಇದೀವಿ. ಹೋಗ್ತಾ ಇದ್ರಿ? ಎಷ್ಟು ಉಳಿತಾಯ ಮಾಡ್ತೀವ? ಯಾವ್ಯಾವ ಖರ್ಚುಗಳನ್ನ ಕಡಿಮೆ ಮಾಡಬಹುದು ನಿಮ್ ಪ್ರಕಾರ? ನಾವೀಗ ಬೀಜ ಗೊಬ್ಬರ ಇವು ಎರಡ ಹಾಕಿದ್ರ ಭೂಮಿ ಅಲ್ಲಿ ಫಲ ಸಿಗ್ತೈತೆ ಅನ್ನೋ ಒಂದು ಉದ್ದೇಶ ನಮ್ದು ಆಗಿತ್ತು. ಭೂಮಿಯ 6 ಇಂಚ್ ಮಣ್ಣಿನಲ್ಲಿ ನಮಗೆ ಉಪಯೋಗ ಆಗತಕ್ಕಂತ ಬ್ಯಾಕ್ಟೀರಿಯಾಗಳು ಏನಿದಾವಲ್ಲ ಆ ಬ್ಯಾಕ್ಟೀರಿಯಾಗಳು ಈ ರಾಸಾಯನಿಕ ಗೊಬ್ಬರ ಬಳಸೋದ್ರಿಂದ ಆ ಬ್ಯಾಕ್ಟೀರಿಯಾಗಳು ತಮ್ಮ ಜೀವವನ್ನು ಕಳ್ಕೊಳ್ತಾ ಇದಾವು. ಅತಿ ಹೆಚ್ಚಾಗಿ ರಾಸಾಯನಿಕ ಒಬ್ರು ಯಾರೋ ರಾಸಾಯನಿಕ ಗೊಬ್ಬರ ಬೆಳೆಸಿ ಬೆಳೆ ಬೆಳೀತಾ ಇದಾರ ಅವನು ಹೆಚ್ಚಿನ ಬಂಡವಾಳ ತೆಗಿತಾನೆ ಅಂತಂದಾಗ ನಾವು ಅದರಂತೆ ಸರಾಗವಾಗಿ ಇರಿ ಸಾರಿಟ್ಟಂಗ್ ಹೋಗಿ ಅಲ್ಲಿ ಹೋದಾಗ ನಾವು ಮುಗುರ್ಸಿ ಬೀಳೋದು ಖಂಡಿತ. ನಮಗೆ ಕೊರತೆ ಆಗತ್ತೆ. ಅಂದ್ರೆ ನೀವು ಭೂಮಿಗೆ ರಾಸಾಯನಿಕ ಗೊಬ್ಬರಗಳ ಬಳಕೆ ಗೊಬ್ಬರದ್ದು ಒಂದು 1.5 ಎಕರೆ ಇನ್ನು 1.5 ಎಕರೆ ಸಾವಯವಕ್ಕ ಇದರ ವ್ಯತ್ಯಾಸ ತಿಳ್ಕೊಬೇಕಾಗಿತ್ತ. ಮೊದ್ಲು ನಮಗೆ ಗೊತ್ತಿಲ್ಲ. ಯಜಮಾನ್ರೆಲ್ಲ ತಾತ ಮುತ್ತಾತ ಅಂದ್ರೆಲ್ಲ ಅವಾಗೆಲ್ಲ ಈ ಎಣ್ಣೆ ಮಳೆಯದಾಗ್ಲಿ ಈ ಫರ್ಟಿಲೈಸರ್ಸ್ ಏನು ನಮ್ಗೆ ರಾಸಾಯನಿಕ ಗೊಬ್ಬರ ಇದ್ದಿಲ್ಲ. ಅಲ್ಲಿ ಏನ್ ಮಾಡ್ತಾ ಇದ್ವಿ ನಾ 1988ರಲ್ಲಿ PVC ಓದ್ತಾ ಇರೋ ಟೈಮ್ನಲ್ಲಿ ನನ್ನಲ್ಲಿ ಕೊಟ್ಟವ್ರು ಅಲ್ಲಿ ಸ್ಟಡಿ ಮಾಡ್ತಾ ಇರುವಾಗ ಸೈನ್ಸ್ ನಾನು ಸೈನ್ಸ್ ಡಿಪಾರ್ಟ್ಮೆಂಟ್ ಸೈನ್ಸ್ ಸ್ಟೂಡೆಂಟ್ ಪ್ರಾಕ್ಟಿಕಲ್ ನಲ್ಲಿ ನೋಡ್ತಾ ಇದ್ವಿ PVC ಇನ್ ಆರ್ಗಾನಿಕ್ ಕೆಮಿಸ್ಟ್ರಿ ಇದೆಲ್ಲ ಬರೋದು ನಮ್ಗೆ. ಕೆಮಿಷಿ ಲೆಕ್ಚರರ್ ಹತ್ರ ವಾದಿ ಮಾಡ್ತಾ ಇದ್ದೆ, ಸ್ವಲ್ಪ ತರ್ಕ ಮಾಡೋದು ನಂದು ಪ್ರಾಕ್ಟಿಕಲ್ ಮುಗಿಸ್ಕೊಂಡು ಬಂದ ಕೂಡಲೇ ಅಲ್ಲಿ ಸಾಯಿಲ್ ಬಗ್ಗೆ ಬಂತು ನನಗೆ. ಆಗ ಈ ಸಾವಯವ ಮತ್ತು ರಾಸಾಯನಿಕ ಗೊಬ್ಬರದ ವ್ಯತ್ಯಾಸ ಅವರಿಂದ ತಿಳ್ಕೋಬೇಕಾಗಿತ್ತು. ನಾನಿನ್ನು ಸಣ್ಣನಿದ್ದಾಗ ಆಳು ಮಣ್ಣು ಅಂತಂದು ಬರ್ತಿತ್ತು ಮಣ್ಣಿಗೆ, ಮಣ್ಣಿಗೆ ಮಿಕ್ಸ್ ಮಾಡೋದು ಆಳು ಮಣ್ಣು ಅಂದ್ರೆ ಅದು ಫಲವತ್ತಾದ ಮಣ್ಣು ಒಡ್ಡಿನಲ್ಲಿ ಇರ್ತಕ್ಕಂಥದ್ದು. ಆಮೇಲೆ ಊರು ಬಿಟ್ಟಿರ್ತಕ್ಕಂತ ಜಾಗದಲ್ಲಿ ಅಗೆವು ಇರ್ತದ ಅವು ಹಿಂದಿನ ಕಾಲದಲ್ಲಿ. ಅಗೆದಲ್ಲಿ ನಾವು ಹೆಂಗ್ ಗುತ್ತಿಡಬೇಕಂದ್ರೆ ಅಲ್ಲಿ ಒಂದು ಬಾಯಿ ಬಿಲ್ಲಿ ಮಾಡಿರ್ತಾರೆ, ಅಲ್ಲಿ ಕರಿಕೆ ಸುತ್ತಲ ಕರಿಕೆ ಬೆಳೆದಿರ್ತತಿ. ನಾನು ನಮ್ಮ ಅಣ್ಣ ಇಬ್ರು ಹೋಗ್ತಿದ್ವಿ ಎತ್ತಿನ ಬಂಡಿ ಕಟ್ಕೊಂಡು. ನಾವು ಬಳ್ಳಿ ಶೇಂಗಾ ಹಾಕ್ತಿದ್ವಿ. ಬಳ್ಳಿ ಶೇಂಗಾ ಹಾಕೋ ಟೈಮ್ನಲ್ಲಿ ಬ್ಯಾಸಿಗೆ ಟೈಮ್ನಲ್ಲಿ ಅದು ಮಾವಿನ ಉಳುಮೆ ಮಾಡಿ ಅದಕ್ಕೆ ಗೊಬ್ಬರ ಹಾಕ್ಬೇಕು, ತಿಪ್ಪಿ ಗೊಬ್ಬರ ಸಾಲ್ಟೇಜ್ ಆಗ್ತದೆ. ಹೊಲಕ್ಕೆಲ್ಲ ಇರ್ಬೇಕಂದ್ರೆ ತಿಪ್ಪಿ ಗೊಬ್ಬರ ಸಾಲ್ಟೇಜ್ ಆಗೋ ಟೈಮ್ನಲ್ಲಿ ಆಳು ಮಣ್ಣೆ ಅಂತಂದು ಬರ್ತೈತಿ. ನೀರು ನಿಂತಿರ್ತಕ್ಕಂತ ಪ್ರದೇಶದಲ್ಲಿ ಆ ಅಗೆಯದಲ್ಲಿ ಆವಾಗಿನ ಜನ ನೀರು ಬಂದಾಗ ಡ್ಯಾಮಿನ ನೀರು ಬಂದಾಗ ಊರು ಬಿಟ್ಟು ಹೋಗೋ ಟೈಮ್ನಲ್ಲಿ ಅದೇನು ಕಾಳು ಕಡಿ ಹಾಕಿದ್ರ ಅದೆಲ್ಲ ಅಗೆದಾಗ ಬಿಟ್ಟು ಹೋಗಿರ್ತಕ್ಕಂಥ ಅದು ಬೂದಿಯಾಗಿತ್ತು, ಬೂದಿ ಆಕಾರವಾಗಿ ಅದನ್ನ ಗಾಳಿಗುಂಟನ ಹೋಗ್ತಾ ಇತ್ತು, ಕಣ್ಣಿಗೆಲ್ಲ ನೀರು ಸುರುತ್ತೆ. ಅದು ಅದನ್ನ ಬಂಡಿಯಾಗ ಹಾಕೊಂಡು ಈ ಹೊಲಕ್ಕೆ ಹಾಕ್ತಿದ್ವಿ. ಅವಾಗ ಏನು ಇದು ಸೂಪರ್ ಫಾಸ್ಫೇಟ್ ಹಂಗೆ ಆ ತರನೇ ಇತ್ತು. ಭೂಮಿಯ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚು ಮಾಡೋದಕ್ಕೋಸ್ಕರ ಈ ಹೊಲದಲ್ಲಿ ಇರ್ತಕ್ಕಂಥ ಮಣ್ಣಿಗೆ ಮಿಕ್ಸ್ ಮಾಡೋದ್ರಿಂದ ಅದು ಭೂಮಿಯಲ್ಲಿ ಅತಿ ಬೇಗವಾಗಿ ಮಣ್ಣಿಗೆ ಹೊಂದಿಕೊಂಡು ಅಲ್ಲಿ ಕೋಟಿ ಕೋಟಿ ಅಣುಜೀವಿಗಳು ಆ ಬೂದಿಯಲ್ಲಿ ಬರ್ತಕ್ಕಂಥದ್ದು, ಅದು ನೀರಿನಂಶನ ಒಳಗೊಂಡಿರ್ತಕ್ಕಂಥದ್ದು. ಆಮೇಲೆ ಮಳೆ ಸಂಖ್ಯೆ ಕಡಿಮೆ ಆಗಿದ್ರು ಕೂಡ ತೇವಾಂಶವನ್ನು ಹಿಡಿದಿರ್ತಕ್ಕಂಥ ಶಕ್ತಿ ಆ ಬೂದಿಗೆ. ಈಗ ಆ ತರದ ಬಳಕೆ ಎಲ್ಲ ನಿಂತು ಹೋಗಿದೆ, ಕಡಿಮೆ ಆಗಿದೆ ಸರ್. ಈಗ ನಾನೇನ್ ಮಾಡ್ತಾ ಇದೀನಿ ಅಂದ್ರ ಹೊಲದಲ್ಲಿ ಜೇಕು ಬರ್ತಾ ಇದೆ, ಹುಲ್ಲು ಹುಲ್ಲು ಜೇಕನ್ನ ಜೇಕು ಈ ಬೆಳೆಗೆ ಅಡ್ಡಿ ಆಗ್ತಕ್ಕಂತ ಒಂದು ಅದು ವೈರಸ್ ಇದ್ದಂಗ. ಹೌದಾ? ಜೇಕು ಕೂಡ ಕಳೆ, ಅದು ಕಳೆ. ಅದನ್ನ ಕಡಿಮೆ ಮಾಡೋದಕ್ಕೋಸ್ಕರ ಏನೇನೋ ಕೆಮಿಕಲ್ಸ್ ಬಳಸ್ತಾ ಇದಾರೆ. ನಾನೇನ್ ಮಾಡಿದೆ, ರಕ್ಷಿಗಡ್ಡೆ ಏನು ಬರುತ್ತಲ್ಲ, ರಕ್ಷಿಗಡ್ಡೆ ಅಂದ್ರೆ ಕತ್ತಾಳೆ, ಕತ್ತಾಳೆ ಕತ್ತಾಳೆ ಕತ್ತಾಳೆ ನಾರಿಂದ ನಾರಿಂದು ನಾರಿಂದ ಅದನ್ನ. ಆಮೇಲೆ ನಮ್ಮಲ್ಲಿ ಇರ್ತಕ್ಕಂಥ ಬೇವಿನ ಕಟಿಗೆ, ಹೊಂಗೆ ಕಟಿಗೆ ಇವನ್ನೆಲ್ಲ ಸುಟ್ಟು ಬೂದಿ ಮಾಡೋದು. ಆ ಬೂದಿನ ಜೇಕ್ ಇರ್ತಕ್ಕಂಥ ಸ್ಥಳಕ್ಕೆ ಹಾಕಿದೆ, ಅದ್ರ ಮೂಲಕ ನೀರು ಬಿಟ್ಟೆ. ಜೇಕಿನ ಗಡ್ಡೆ ಮ್ಯಾಲೆ ಬರ್ತಕ್ಕಂಥದ್ದು, ಒಳಗೆ ಹೋಗ್ತಕ್ಕಂಥ ಜೇಕಿನ ಗಡ್ಡೆ ಮ್ಯಾಗ ಬರ್ಬೇಕು, ಅದು ಮಣ್ಣು ಮೆದುವಾಗಿಬಿಡಿ, ಅಲ್ಲಿ ಎರೆಹುಳು ಉತ್ಪತ್ತಿ ಆಗತ್ತೆ. ಮಣ್ಣು ಎಷ್ಟು ಮೃದು ಆತಂದ್ರ ನಾವು ಹೆಜ್ಜೆ ಇಟ್ಟರೆ ಕಾಲು ಹೆಜ್ಜೆ ಮುಟ್ತಾ ಅದು ಜೇಕು ಕಳೆ ನಿಯಂತ್ರಣ ಆಗ್ತದ, ನಿಯಂತ್ರಣ ಆಗ್ತದೆ. ಆ ತರದ ಬೂದಿ ಇಲ್ಲ ತಂದು ಹಾಕಿದ್ರೆ ಭೂಮಿ ಸ್ವಲ್ಪ ಮೃದುವಾಗ್ತದೆ, ಮೃದುವಾಗ್ತದೆ ಭೂಮಿ ಎಲ್ಲ ಮೃದುವಾಗ್ತೈತಿ. ಆಮೇಲೆ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಹೆಚ್ಚಾಗ್ತದೆ, ಜಾಸ್ತಿ ಆಗ್ತದೆ ಆ ಬೂದಿ ಮೂಲಕ. ಈಗ ಈ ಜೇಕು ಕಂಟ್ರೋಲ್ ಆಗ್ತದ ಬೆಳೆಗೆ ತೊಂದರೆ ಕೊಡ್ತಕ್ಕಂತ ಒಂದು ಶಕ್ತಿ ಅದರಲ್ಲಿದೆ. ಬೆಳೆ ದೊಡ್ಡದಾಗಿಂದ ಅದ್ರ ಏನು ಮಾಡಲಿಕ್ಕೆ ಆಗಲ್ಲ. ಬೆಳೆ ಸಣ್ಣ ಬೆಳೆ ಇದ್ದಾಗ ಮನುಷ್ಯರಿಗೆ ಯಾವ ರೀತಿ ಕ್ಯಾನ್ಸರ್ ಬರ್ತೈತಿ ಆ ರೀತಿ ಭೂಮಿಯ ಮಣ್ಣಿಗೆ ಮತ್ತು ಬೆಳೆಗೆ ಅದು ತೊಂದರೆ ಕೊಡ್ತಕ್ಕಂತ ಸ್ವಭಾವ. ಸೊ ಇದನ್ನ ನೀವು ಜೈವಿಕವಾಗಿ ನಿಯಂತ್ರಣ ಮಾಡ್ತೀರಿ? ನಿಯಂತ್ರಣ ಮಾಡ್ತೀವಿ, ಭೂಮಿಗೂ ಹಾನಿಯಾಗಲ್ಲ, ಬೆಳೆಗಳಿಗೂ ಏನು ತೊಂದರೆ ಒಳ್ಳೆ. ಆಮೇಲೆ ಆಹಾರ ಪದ್ಧತಿಯಲ್ಲಿ ಕೂಡ ಈ ತರ ಮಾಡೋದ್ರಿಂದ ಆ ಭೂಮಿಯ ಮಣ್ಣಿನ ಮೃದುವಾಂಶ ಏನಿದೆ ಅಲ್ಲ ಆಹಾರಕ್ಕೆ ಆ ಬೆಳೆ ಬೆಳೆಯತಕ್ಕಂತ ಬೆಳೆಗೆ ಏನ್ ಬೇಕು ಆ ಲಘು ಪೋಷಕಾಂಶಗಳೆಲ್ಲಾನು ಅದು ಭೂಮಿಯಿಂದ ಕೊಡ್ತಾ ಇದೆ. ಅದೊಂದು ಕಂಡುಹಿಡಿದ ಪ್ರಾಕ್ಟಿಕಲ್ ಆಗಿ ಅದು ಸ್ವಂತ ಮಾಡಿ ನೋಡೋಣ ನನ್ನ ಒಂದು ಅಭಿಪ್ರಾಯಕ್ಕ. ಅದು ಬರ್ಲಿ ಬಿಡ್ಲಿ, ಅದು ಸಕ್ಸಸ್ ಆಗ್ಲಿ ಬಿಡ್ಲಿ. ಈಗ ನೀವು ಎರೆಹುಳು ಗೊಬ್ಬರ ಎಲ್ಲ ತಯಾರು ಮಾಡ್ತಾ ಇದ್ರಿ, ಮೊದಲಿಂದಲೂ ನಿಮ್ಮಿಂದ ತುಂಬಾ ರೈತರು ಎರೆಹುಳು ಗೊಬ್ಬರ ತಗೊಂಡು ಹೋಗ್ತಾರೆ. ಈಗ ನಿಮಗೆ ಕಬ್ಬಿಗೆ ಇದನ್ನ ಬಳಕೆ ಮಾಡ್ತೀರಾ ಹೇಗೆ? ಎರೆಹುಳು ಗೊಬ್ಬರ ಸಾಕಷ್ಟು ಸರ್ ಈಗ ಬೇರೆಯವರು ಕೇಳ್ತಾ ಇದಾರೆ, ತೋಟದವರು ದಾಳಂಬರಿ ತೋಟದವರು ಬಾಳೆ ಬೆಳಿತಕ್ಕಂತ ತೋಟಗಾರಿಕೆ ಏನ್ ಮಾಡ್ಯಾರ ಅವರೆಲ್ಲ ಎರೆಹುಳು ಗೊಬ್ಬರ ಕೇಳ್ತಾ ಇದಾರೆ. ಯಾಕಂದ್ರೆ ಹಣ್ಣಿನ ಒಂದು ಗುಣಾಂಶನ ಪ್ರಾಕ್ಟಿಕಲ್ ಇದನ್ನ ಲ್ಯಾಬ್ನಲ್ಲಿ ಕಳಿಸಿದಾಗ ಅದರಲ್ಲಿ ಎಷ್ಟಿದೆ ಸಾವಯವ ಎಷ್ಟಿದೆ ಇದು ಕೆಮಿಕಲ್ಸ್ ಅದನ್ನೆಲ್ಲ ಟೆಸ್ಟೆಡ್. ಅದಕ್ಕೆ ಅವ್ರು ಏನ್ ಮಾಡ್ತಾರ ಇದ್ರ ಕೆಲವೊಂದೆಲ್ಲ ರಿಜೆಕ್ಟ್ ಆಗಿ ಬಂದ ಹಣ್ಣು ಅಂತ ಹೇಳ್ತಾ ಇದ್ರು ನಮ್ಮ ತೋಟಗಾರಿಕೆ ಇದರಿಂದ. ಅದಕ್ಕೆ ಅವ್ರು ಏನ್ ಮಾಡಿದ್ರು ನಮ್ಮಲ್ಲಿ ಇರ್ತಕ್ಕಂಥ ಗೊಬ್ಬರ ತಗೊಂಡೋಗ್ತಾ ಇದ್ರು, ನಮ್ಮಲ್ಲಿ ಇರ್ತಕ್ಕಂಥ ಗೊಬ್ಬರ ನೀವು ರೊಕ್ಕ ಕೊಟ್ಟು ತಗೊಂಡೋಗೋದಕ್ಕಿಂತ ನೀವೇ ಇದನ್ನ ತಯಾರು ಮಾಡಬಹುದು, ಏನು ದೊಡ್ಡದು ಇದು ಇಲ್ಲ ಇದರಲ್ಲಿ, ನೀವೇ ತಯಾರು ಮಾಡ್ಕೋಬಹುದಲ್ಲ. 10x10 ಫಿಟ್ ಗುಂಡಿ ತೆಗಿರಿ JCP ಲೆ, ನೀವು ಇದೆಲ್ಲ ಕಟ್ಟಡ ಮಾಡಕ್ ರೊಕ್ಕ ಖರ್ಚಾಕತ್ತೆ ಅನ್ನೋದಕ್ಕಿಂತ 10x10 ಫಿಟ್ ಅದ್ರಲ್ಲಿ ನಿಮ್ಮಲ್ಲಿ ಹೊಲದಲ್ಲಿ ಬದುನಲ್ಲಿ ಇರ್ತಕ್ಕಂಥ ಗಿಡ ಗಂಟಿ ಏನು ಕಳೆ ತೆಗಿತಿರಲ್ಲ ಎಲ್ಲದಕ್ಕೆ ಹಾಕ್ರಿ, ಸ್ವಲ್ಪ ಗೋಮೂತ್ರ ಸಗಣಿ ಅವನ್ನೆಲ್ಲ ಹಾಕ್ರಿ ಅದರಲ್ಲಿ, ಅದು ಗಾಳಿ ಆಡಲಂಗೆ ಸ್ವಲ್ಪ ಮುಚ್ಚ್ರಿ, ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂತ ನಿಮ್ಮಲ್ಲಿ ಇರ್ತಕ್ಕಂಥ ಬತ್ತಿ ತಪ್ಪಲ ತಗರಿ ಬೇವಿನ ಸೊಪ್ಪು ತಗರಿ ಕಲ್ಲು ಮುಳ್ಳು ಗ್ಲಾಸ್ ಇವು ಮೂರು ಬಿಟ್ಟು ಇನ್ನುಳಿಕೆದ ಎಲ್ಲದನ್ನ ಹಾಕ್ರಿ ಕೊಳಿತೈತೆ. ಇವು ಮೂರು ಬಿಟ್ಟು ಬಿಡ್ರಿ, ಇವನ್ ಮೂರು ಬಿಟ್ಟು ಇನ್ನುಳಿಕೆದ ಏನಾರ ಹಾಕ್ರಿ ನೀವು ಕಳ್ಳಿ ಹಾಕ್ರಿ ಕೊಳಿತೈತಿ. ಈಗ ಆ ತರ ಎಲ್ಲ ಸಲಹೆ ಕೊಡ್ತಾ ಇದ್ರಿ ನೀವು? ನಾವು ಹೇಳ್ತಾ ಇದೀವಿ ಸರ್ ರೈತರಿಗೆಲ್ಲ, ಹೇಳ್ತಾ ಇದೀವಿ. ಆಮೇಲೆ ನೀವು ಆದಷ್ಟು ಖರ್ಚು ಕಡಿಮೆ ಮಾಡಿ. ನಾವು ಇವತ್ತು ರೈತರು, ದೇಶಕ್ಕೆ ಅನ್ನ ಹಾಕ್ತಕ್ಕಂತ ರೈತರು, ವಿಷ ಹಾಕೋದನ್ನ ಬಿಡಬೇಕು ಅನ್ನೋ ಒಂದು ಉದ್ದೇಶ ನಮ್ಗೆ. ಆಮೇಲೆ ನಾವೀಗ ವ್ಯವಸಾಯದ ಕಡೆ ಹೋಗಕ್ ಕಾರಣ, ನಮ್ಮ ಮಕ್ಕಳು ಓದ್ಕಿಂತ ಮುಂದೆ ಎಜುಕೇಶನ್ ಇದರಲ್ಲಿ ಮುಂದೆ ಸಾಕ್ತಾ ಇದ್ರ, ಅವ್ರ ಏನಾರ ರಜದಾಗ ಅಕಸ್ಮಾತ್ ಬಂದ್ರ, ನಮ್ಮೂರಲ್ಲಿ ಈಗ ಉದಾಹರಣೆಯಾಗಿ ಹೇಳ್ಬೇಕಂದ್ರೆ ನಮ್ಮ ಮಕ್ಳು ಡಾಕ್ಟರ್ ಅಥವಾ MBBS ಮುಗಿದ್ರು ಕೂಡ ಇಲ್ಲಿ ಊರಿಗೆ ಏನಾರ ಬಂದಾಗ ತನ್ನದೇ ಆಗಿರ್ತಕ್ಕಂತ ಒಂದು ದೊಡ್ಡ ಗಾಡಿ, ಆ ಗಾಡಿ ಮೇಲೆ ಸಗಣಿ ಪುಟ್ಟಿ ಎತ್ತಿಕೊಂಡ್ಬರ್ಬೇಕಾಗ್ತ. ಅಲ್ಲಿ ಬೇಕಾರ ತಾನು ಇದು ಮಾಡ್ಕೊಂಡ್ ಇಲ್ಲಿ ಬಂದಾಗ ನಾನು ಸಗಣಿ ಬೆಳಿತಿರ್ತೇನೆ. ಇನ್ನೊಂದು ಹುಡುಗಿ, ನಮ್ಮ ಸಣ್ಣ ಹುಡುಗಿ ಇಂಜಿನಿಯರಿಂಗ್ ಮಾಡ್ತಾ ಇದಾಳ, ಬೆಂಗಳೂರಿಂದ ಬಂದು ಮಖ ತೊಳ್ಕೊಂಡು ಬೆಳಿಗ್ಗೆ 6 ಗಂಟೆಗೆ ಇಲ್ಲಿ ಬಂದು ಇಳಿದ್ರು ಬೆಂಗಳೂರಿಂದ ಮಖ ತೊಕೊಂಡಕ್ಕೆ ದಂದ ಮನೆಗೆ ಹೋಗ್ತಾ. ಅದೊಂದು ಅಭ್ಯಾಸ ಕಲ್ತು ಬಿಡತ್ತದೆ. ನಾವ್ ಹೇಳಕ್ಕಿಂತ ಮೊದ್ಲಾಗ ಅದು ಮೊದ್ಲೆಲ್ಲ ಸಗಣಿ ಮುಟ್ಟಕ್ಕೆ ಹೆದರ್ತಿದ್ರು ಅವ್ರು. ನಾನೇನ್ ಮಾಡಿದೆ, ನಾನ ಮಾಡಿ ತೋರಿಸ್ಬಿಡೋಣ ಇವ್ರಿಗೆ, ನಾನ್ ಮಾಡಿದ್ರೆ ಅವ್ರು ಮಾಡ್ತಾರ. ಅಪ್ಪ ಎದ್ದಿನ ಸಗಣಿ ಬಿಡ್ತೇನೆ ಅಂತ ನನಗೆ ಎದ್ದೇಳ್ಕಿಂತ ಮೊದ್ಲು ಹೋಗಿ ಕೈ ಇಟ್ಟು ಆ ಸಗಣಿಯನ್ನು ಪುಟ್ಟೆ ತುಂಬಿ ಆಮೇಲೆ ಹಾಕಿ ಗಂಜಲದಲ್ಲಿ ಆ ಸಗಣಿನೆಲ್ಲ ಕಲಸದ್ ಕಲಿಸಿದ್ವಿ. ಅದಕ್ಕೊಂದು ಉದಾಹರಣೆ ಹೇಳಿ ನಾನು, ಓದ್ ಒಕ್ಕಾಲು ಬುದ್ಧಿ ಮುಕ್ಕಾಲಮ್ಮ, ಇದು ಪ್ರಾಕ್ಟಿಕಲ್ಲೇ ಮಾಡ್ತಕ್ಕಂಥದ್ದು. ನಾನು ಮಾಡಿದ್ದಲ್ಲ ಇದು, ತಾತ ಮುತ್ತಾತರು ಮಾಡ್ಕೊಂತ ಬಂದದ್ನ ನಾವು ಮಾಡಕತ್ತೀವಿ. ಇವತ್ತು ನಮ್ದೇನು ಹೊಸ್ತಾಗ ಇಲ್ಲಲ್ಲ ಇದು, ಇದನ್ನ ಅವ್ರು ನಾವು ಮೀ ಕಲಿಸ್ಯಾರ. ಕೈಯಲ್ಲಿ ಏನಾರ ಗಾಯ ಆಗಿತ್ತಪ್ಪ ಅಂದ್ರೆ ಈ ಸಗಣಿ ಗೊತ್ತಲ್ಲಿ ಏನಾರ ಕೈ ಆಡಿದ್ರ ಆ ಗಾಯ ಮಾಯಕ ಒಂದು ಔಷಧಿ ಇದು, ಟಿಂಚರ್ ಕೊಡ್ತದ್ರು. ಟಿಂಚರ್ ಬೇಕಾಗಿಲ್ಲ ನಮಗೆ, ಇದ್ರಲ್ಲಿ ಕೈ ಎದ್ಬಿಟ್ರೆ ಸಾಕು. ನಮ್ಮ ಹುಡುಗಿ ಒಂದು ಏನೋ ದಾರ ಕಟ್ ಮಾಡಕ್ಕ ಬ್ಲೇಡಿಲ್ ಕಟ್ ಮಾಡಕ್ ಹೋಗ್ಯಾಳ, ಒಂದ್ ಸ್ವಲ್ಪ ಕರ್ಕೊಂಡ ಗೋಮೂತ್ರದಲ್ಲಿ ಕೈ ಎದ್ದಾಳ. ಅಪ್ಪಾಜಿ ಇದು ನೋವು ಉರಿತೈತಿ ಅಂತ, ಅದಕ್ಕೆ ಟಿಂಚರ್ ಹಾಕಿ ನಂಗೆ ಗಾಯಕ ಅದು ಇಮಿಡಿಯೇಟ್ ಆಗಿ ಅದೆಲ್ಲ ಚುಕ್ಕಡ್ತೈತಿ. ನೀರ್ ಹಾಕಿದ್ರು ಕಿವಾಗಲ್ಲ, ಅದು ಹಂಗ ಬಿಟ್ರೆ ಕಿವಾಗ್ತತಿ. ಏನು ಆಗಲ್ಲ ಅದಕ್ಕ ಅಂತಂದು ಹೇಳಿದ್ದ. ಅವತ್ತಿನಿಂದ ಇವತ್ತಿಗೂ ಬಂದಕ್ಕೆ ದಂದ ಕೊಠಡಿಗೆ ಹೋಗ್ತಾ ಫಸ್ಟ್ ನಮ್ಮ ಹುಡುಗ ಬಂದ, ಎಲ್ಲರೂ ನೌಕರಿಯಾಗಿದ್ದಾರು ಕೂಡ ಬಂದು ಆ ದಂದ ಕೊಠಡಿಗೆ ಹೋಗ್ತದ. ಈಗ ನನ್ನ ಹಿರೇಮಗಳ ಮಗಳೈತಿ, 6 ವರ್ಷದ ಮಗಳು, ಈಗ ಬೆಂಗಳೂರ ಬೆಳೀತಾ ಇದ್ದ. ಇಲ್ಲಿ ಬಂದಾಗ ನಮ್ಮ ದನ ಕರುಗಳ ಮೇಲೆ ಬಹಳ ಜೀವ ಅದು. ಅಲ್ಲಿ ನೋಡ್ತಾ ಇದ್ದಾಳ, ನೋಡಿದ್ರೆ ಅಂಬ ಅಂತ ಹೋಗಿ ಸಣ್ಣ ಹುಡುಗಿ ಹೋಗಿ ಅವನ್ನೆಲ್ಲ ಮುಟ್ಟಿ ಮೈ ತಿಕ್ಕಿ ಅವನ್ನೆಲ್ಲ ಇದ್ ಮಾಡಿ ಆ ಸಗಣಿಯಲ್ಲಿ ಕೂಡ ಕಾಲೆಲ್ಲ ಇದಾಗಿರ್ತಾವ. ಕೆಲವು ಹುಡುಗರೆಲ್ಲ ಸಗಣಿಗೆ ಹೆಂಗ್ ಕಾಲ್ ಇಡ್ಬೇಕಂತಾರೆ, ಆದ್ರೆ ನಮ್ ದಂದಕ್ಕೆಲ್ಲ ಸಗಣಿನ ತುಳಿಬೇಕು. ಅವ್ರಿಗೆ ನಮ್ಮ ಹುಡುಗರಿಗೆ ಏನ್ ಹೇಳ್ಕೊಟ್ಟೆ ಅಂದ್ರ, ಈ ಗೋಮೂತ್ರದಲ್ಲಿ ಸಗಣಿಯಲ್ಲಿ ನಾವು ಕಾಲು ಕೈ ಆಡೋದ್ರಿಂದ ಚರ್ಮ ರೋಗ ಅಂತ ಕಂಟ್ರೋಲ್ ಆಕತಿ. ಡಾಕ್ಟರ್ ಅದಕ್ಕೆ ಒಪ್ಪಿದ, ನಮ್ಮ ಡಾಕ್ಟರ್ ನಮ್ಮೆಲ್ಲ ಕೆಮಿಕಲ್ಸ್ ಅದವಪ್ಪ, ನಮ್ಮ ಔಷಧಕ್ಕಿನ ಇದು ಚಲೋ ಐತೆ ಔಷಧ. ಅಂದಿನಿಂದ ಆತ ಗಾಡಿ ಮೇಲೆ ಸಗಣಿ ಪುಟ್ಟಿ ಹೊತ್ಕೊಂಡು ಹೋಗೋದು ಹೊಲಕ್ ಹಾಕೋದು. ಹೊಲ ಬೀಳಿದ್ದಾಗ ಹೊಲಕ್ ಹಾಕ್ತಿವಿ, ಹೊಲದಲ್ಲಿ ಏನಾರ ಪೈರ್ ಇದ್ದಾಗ ಈ ಎರೆಹುಳು ಗೊಬ್ಬರ ತೊಟ್ಟಿ ಏನಾದ್ರು ಅದರಲ್ಲಿ ಹಾಕ್ತಿವಿ. ಒಟ್ಟು ಸಗಣಿನ ವೇಸ್ಟ್ ಮಾಡಬಾರ್ದು. ನಾನು ಅದಕ್ಕಾಗಿ ಸಗಣಿ ಊರಕ್ಕಾಗಿ ಟೈಮ್ ಏನ್ ಮಾಡಿದೆ ಅಂದ್ರೆ, ನಮ್ ದೊಡ್ಡಮ್ಮ ಎಮ್ಮಿಗಳಿದ್ವು, 40-50 ಎಮ್ಮೆ ಹಾಕ್ತಿದ್ವು, 2 ಕೂಲಿ ಆಳು. ಎಮ್ಮಿನ ಅವ್ರ ಜೊತೆಗೆ ಕೌಲಿ ಆಳಿನ ಜೊತೆಗೆ ರೋಡಿಗೂರಿ ಹೊಡ್ಕಂತ ಬಂದ್ರ ದಾರಿಯಲ್ಲಿ ರೋಡ್ನಲ್ಲಿ ಬಿದ್ದಿರ್ತಕ್ಕಂಥ ಸಗಣಿನ ಸೀರೆಯ ಉಡಿಯಲ್ಲಿ ಹಾಕೊಂಡು ನಾವು ತಿಪ್ಪಿ ಏನ್ ಮಾಡಿರ್ತೀವಿ ಆ ತಿಪ್ಪಿಗೆ ಹಾಕ್ತಿದ್ವಿ. ಕಾರಣ ಕೇಳ್ತಿದ್ದೆ, ಅವ್ರ ಯಜಮಾನರು ಓದಿಲ್ಲ, ಓದಿಲ್ದಿದ್ರು ಅದಕ್ಕೆ ಹೇಳ್ತಕ್ಕಂಥ ಒಂದು ಸರ್, ಸಗಣಿನ ದಾರಿಯಾಗಿ ಬಿದ್ರೆ ಅದು ಕೊಳತು ವೇಸ್ಟ್ ಆಗಿ ಹೋಗತ್ತಪ್ಪ, ವೇಸ್ಟ್ ಅಂತ ನಾವು ಅಂತೀವಿ. ಅವ್ರ ಅದೆಲ್ಲ ಸುಟ್ಟು ಎಲ್ಲ ಕೊಳತು ಹೋಗ್ಬಿಡುತ್ತೆ ಅಲ್ಲೇ, ಅದು ಏನು ಎದಕ್ಕೆ ಕೆಲ್ಸಕ್ಕೆ ಬರಲ್ಲ. ಅದನ್ನ ತಂದಿಲ್ಲಿ ಎದಕ್ಕೆ ಈ ತಿಪ್ಪೆಯಲ್ಲಿ ಹಾಕಿದ್ರ ಇದು ಹೊಲಕ್ಕೆ ಹಾಕಿದ್ರೆ ಗೊಬ್ಬರ ಹಾಕತಿ. ಆಮೇಲೆ ಒಲೆ ಬೂದಿ ತೆಗೆದು ತಿಪ್ಪೆಗೆ ಹಾಕಿದ್ರೆ ಆ ಬೂದಿ ಹೊಲ ಬೆಳಿತಕ್ಕಂಥ ಒಂದು ಎಲ್ಲ ಅಂಶಗಳು ಅದರಲ್ಲಿ ಅದಾವು, ಆ ಜೀವಾಣುಗಳು ಅಂತ ನಾವು ಅಂತೀವಿ. ಅವ್ರಿಗೆ ಗೊತ್ತಲ್ಲ, ಒಟ್ಟ ಇದೇನು ಯಜಮಾನ್ ಮಾಡ್ಕೊಂತ ಬಂದ್ರಪ್ಪ, ನಾವು ಕೂಡ ಇದನ್ನ ಹಾಕ್ತದ್ವಿ. ಅವ್ರಿಗೆ ಸೀರೆ ಹೊಲಸಾಗ್ತೈತೆ ಅನ್ನೋ ಒಂದು ಕಬ್ರು ಕೂಡ ಇರ್ತಿರ್ಲಿಲ್ಲ. ಸಗಣಿ ಗ್ವಾಡಿಗೆ ಸಗಣಿ ಹಚ್ತಿದ್ರು ಅವರು. ನಾನು ನವಲಗುಂದಕ್ಕೆ ಹೋಗಿದ್ದೆ, ಅಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರೆಲ್ಲ, ಅವ್ರದ್ದು ಮನೆಯಾಗ ಒಂದು ಇದು ಬ್ರಾಹ್ಮಣರ ಮನೆ ಮದುವೆ, ಮದುವೆ ಆಗ್ತಕ್ಕಂಥ ಸಂಭವ. ಅವ್ರು ಕರ್ಕೊಂಡು ಹೋದ್ರು, ನಾನು ಸಣ್ಣನಿದ್ದೆ. ಅಲ್ಲಿ ಒಂದು ಸುಂದರಮ್ಮ ಅಂತ ಒಂದು ಅಜ್ಜಿ, 80-85 ವರ್ಷದ ಒಂದು ಮುದುಕಿ. ಅಲ್ಲೆಲ್ಲ ಟೈಲ್ಸ್ ಮನೆ ಅವು, ಪಾರ್ಟಿಕಲ್ಲು ಟೈಲ್ಸ್ ಇದ್ವು ಕ್ವಾರ್ಟರ್ಸ್ನಲ್ಲಿ. ಅವರೆಲ್ಲ ಮದುವೆ ಇದ್ರು, ನನ್ನ ಕರ್ಕೊಂಡು ಹೋದ್ರು ಅಲ್ಲಿ ಹೊರಗೆ. ಆ ಅಜ್ಜಿ ಬೆಳಗ್ಗೆ ಎದ್ದು ಕೂಡಲೇ ಅದು ಗೋಮ ಹಸ್ತಾ ಇತ್ತು. ಅಲ್ಲಿ ಆಕಳ ಸಗಣಿ ಹಾಕಿತ್ತಮ್ಮ ತಾಂಬ ಇಲ್ಲಿ ಅಂದರು. ನಾನು ತಾಂಬಂದು ಕೊಟ್ಟೆ, ನನಗೆ ಅಲ್ಲಿ ಅದೇ ಸಗಣಿ ಮುಟ್ಟಿ ಅಭ್ಯಾಸ ಇತ್ತು ಸಣ್ಣನಿದ್ದಾಗ, ಸಗಣಿಯಾಗ ಆಡ್ಕೊಂತ ಬಂದೆ. ಅವಾಗ ಅದನ್ನ ತಂದು ಕೊಟ್ಟೆ, ಆ ಅಜ್ಜಿ ನೀರು ಹಾಕಿ ಕಲಸಿ ಅದನ್ನೆಲ್ಲ ಗೋಮ ಹಿಂಗೆ ಹಚ್ಚಿತ್ತು. ನಾನು ಆ ಅಜ್ಜಿನ ಪ್ರಶ್ನೆ ಮಾಡಿ, ನಾನು ಬರೀ ಇದೇ ಕೆಲಸ ನಂದು ಪ್ರಶ್ನೆ ಮಾಡಿದೆ, ಯಾಕೆ ಗೋಮ ಹಚ್ಚೋದ್ರಿಂದ ಏನು ಉಪಯೋಗ ಇದೆ, ನಾವೇನು ಓದಿವಿ ಅಂದ್ರೂ ಇನ್ನೂ ತಿಳ್ಕೊಬೇಕಲ್ಲ ಅನ್ನೋ ಒಂದು ಆಸೆ. ಆ ಅಜ್ಜಿ ಹೇಳ್ತು ನನಗೆ, ಗಾಳಿ ಏನು ಬರ್ತೈತಲ್ಲ, ಗಾಳಿ ಮೂಲಕ ನಮಗೆ ಆಗದ ರೋಗ ತರ್ತಕ್ಕಂಥ ವೈರಸ್ಗಳನ್ನೆಲ್ಲವನ್ನೂ ಇದು ಹಿಡಿತೈತಪ್ಪ. ನಾವು ಓದಿತ್ತವ ಅಜ್ಜಿ ಇದೆಲ್ಲ ಹಿಡ್ಕಂತೈತಿ, ಇಲ್ಲಿ ಈ ಟೈಲ್ಸ್ ಮನೆಗೆ ಓಡಾಡಿದ್ರೆ ನಮಗೆ ರೋಗ ಬರ್ತಾವೆ, ಇದನ್ನು ತುಳ್ಕೊಂಡು ನಾವು ಒಳಕ್ಕೆ ಹೋದ್ರೆ ನಮ್ಮ ಕಾಲು ಗಂಟೆಗೆ ಇರ್ತಕ್ಕಂಥ ರೋಗಾಣುಗಳೆಲ್ಲ ಇಲ್ಲೇ ಉಳಿತಾವೆ. ಅದನ್ನ ತಡೆ ಹಿಡಿತಕ್ಕಂತ ಶಕ್ತಿ ಐತೆ ಅದಪ್ಪ. ಸಿನಿಮಾ ಪರದೆ ಹೆಂಗ್ ಕಟ್ಟಿರ್ತಾರ ಹಂಗ ಪರದೆ ಕಟ್ಟಿ ಈ ಇವನ್ನೆಲ್ಲ ಹಿಡಿತೇವ್ ಇಲ್ಲಿ. ಅದಕ್ಕೆ ಅವಾಗೆಲ್ಲ ಅಂಗಳ ತುಂಬಾ ಸಗಣಿ, ಆಮೇಲೆ ಸಗಣಿ ಮನೆ ಇರ್ತದೆ, ಯಾವ ರೋಗನೂ ಬರ್ತದೆ ನೆರಕೆ ಮನೆಗಳಿಗೆಲ್ಲ ಸಗಣಿ. ಆಮೇಲೆ ಅವ್ರು ಏನ್ ಮಾಡಿದ್ರು, ಇನ್ನೊಂದು ನೀರಿನ ಬಗ್ಗೆ ಮಾತಾಡಿಬಿಟ್ಟಿಲ್ಲ. ಕೆರೆಯ ನೀರು ತುಂಬಿಕೊಂಬರಕಪ್ಪ, ಅಲ್ಲಿ ಏನು ಬಟ್ಟೆ ಹೋಗಿ ಯಾರಿಗೆ ಅವಕಾಶ ಕೊಟ್ಟಲ್ಲ, ಕೊಳ ತುಂಬಿಕೊಂಬರ್ಬೇಕು. ಕೆರೆ ನೀರ ಯಾಕೆ ಕುಡಿತೀರಿ, ಬಾವಿಲ್ಲ, ಬಾವಿ ನೀರು ಕುಡಿಬೋದಲ್ಲ. ನಳದ ನೀರದವ ಅಲ್ಲಿ, ನವಲ್ ಮುಂದಲ್ಲಿ ನಳದ ನೀರು ಇರ್ತಾವ. ನಳದಾಗ ಅಲ್ಲೇ ಮನೆ ಮಗ್ಳು ನಾನು ಇಲ್ಲಪ್ಪ, ನೀನ್ ಅಲ್ಲಿ ನೀರು ತುಂಬಿಕೊಂಬರಕ್ ನೀರು, ಒಂದ್ ದಬ್ಬ ಬಂಡಿ ಮಾಡಿ ಅದ್ರ ಹೋಗಿ ತುಂಬಿಕೊಂಬಂದು ಕೊಡ್ತೀವಿ. ಆ ಕೆರೆ ನೀರು ಏನೈತಲ್ಲ, ಮಳೆಯಿಂದ ಬಂದಿರತಕ್ಕಂತ ಶುದ್ಧವಾದ ನೀರು, ಅದು ಮಣ್ಣಿನ ಗುಣಾಂಶ ಅದಕ್ಕಿದೆ. ಅವಾಗ ವರ್ತಿ ತೊಗೊಂಡು ನೀರು ಕುಡಿತಿದ್ವಿ, ಅದು ಯಾವ ರೋಗನ ಬರ್ತಿದ್ರು, ನಮ್ಮಲ್ಲಿ ಆರೋಗ್ಯನು ಚೆನ್ನಾಗಿರ್ತಿತ್ತು ಅನ್ನೋ ಉದ್ದೇಶ ತಿಳಿಸ್ತಾವ. ಇಂಥವನ್ನ ಯಜಮಾನರಿಂದ ತಿಳ್ಕೊಂಡಿದ್ ನಾನು, ಓದಿ ತಿಳ್ಕೊಂಡ್ರು ಕಡಿಮೆ. ಇದೆಲ್ಲದೂ ನಿಮ್ಮ ಕೃಷಿಗೆ ಉಪಯೋಗ ಆಗಿದೆ, ಉಪಯೋಗ ಆಗ್ತಕ್ಕಂತ. ಈಗ ನಿಮ್ಮ ಕಬ್ಬಿನ ಬೆಳೆ ಬಗ್ಗೆ ಹೇಳಿ, 2 ವರ್ಷದಿಂದ ಬೆಳೀತಾ ಇದ್ರಿ, ಮೊದ್ಲೇ ಪೀಕ್ ಹೇಗ್ ಬಂತು, ಅದಕ್ಕೆ ಯಾವ ರೀತಿಯ ಒಳಸುರಿಗಳನ್ನು ಕೊಟ್ಟಿದ್ರಿ, ಏನೇನು ಕೊಟ್ಟಿದ್ರಿ, ಹೇಗೆ? ಈಗ ಮೊದ್ಲು ಬೀಜ ತಗೊಂಡೆ, ಬೇರೆಯಿಂದ ಬೀಜ ತಗೊಂಡು ಎಲ್ಲಿ ತರಿಸಿದ್ರಿ? ಇಲ್ಲೇ ನಮ್ಮೂರಲ್ಲೇ ಸಿಗ್ತದ, ಇಲ್ಲೇ ಸಿಗ್ತದೆ ಸರ್. ಬೆಳೆದಿರ್ತಕ್ಕಂಥ ಬೀಜನ ಇಲ್ಲೇ ತಗೊಂಡು, ಅವ್ರ ಕಡೆಯಿಂದ ಒಂದು 6 ಟನ್ ಬೀಜ ತಗೊಂಡು ಅವ್ರಿಗೆ ರೇಟ್ ಮಾತಾಡಿ ಆ ಬೀಜನ ನಮ್ಮ ಹೊಲದಲ್ಲಿ ಏನ್ ಮಾಡಿದೆ, ಮೊದ್ಲು ಕಸ ಕಡ್ಡಿ ಎಲ್ಲ ತೆಗಿಲಿಲ್ಲ, ಅದೇನು ಸುಳ್ಳನೂ ಇಲ್ಲ. ಮೆಕ್ಕೆಜೋಳ ಹಾಕಿದ್ದೆ, ಮೆಕ್ಕೆಜೋಳ ದೊಂಟೆಲ್ಲ ಟ್ರ್ಯಾಕ್ಟರ್ ರೂಟ್ ಓಡಿಸಿದೆ, ಅದನ್ನೆಲ್ಲ ಪುಡಿ ಪುಡಿ ಮಾಡಿ ಮಣ್ಣಿಗೆ ಹಾಕಿದೆ. ಆಮೇಲೆ ನನ್ನ ಹತ್ರ ಜೀವಾಮೃತ ಇತ್ತು, ಜೀವಾಮೃತ ಅದಕ್ಕೆಲ್ಲ ಸ್ಪ್ರೇ ಮಾಡಿದೆ. ಅದನ್ನ ವೇಸ್ಟ್ ಡಿಕಾಂಪೋಸರ್ ತರ ಆಗುತ್ತೆ, ಜಳ್ಳಿ ಅದಂಗ ಆಗ್ಬಿಡ್ತು ಮಣ್ಣು. ಅದ್ರಲ್ಲಿ ಕೆಲವೊಂದು ಎರಡು ಹುಳುಗಳು ನಮಗೆ ಬೇಕಾಗಿರ್ತಕ್ಕಂಥ ಹುಳು, ಕಣ್ಣಿಗೆ ಕಾಣತಕ್ಕಂತ ಹುಳುಗಳು, ಕಾಣದೇ ಇರತಕ್ಕಂಥ ಸೂಕ್ಷ್ಮ ಜೀವಿಗಳು ಕಾಣಲ್ಲ, ಸಾಕಷ್ಟು ಇರ್ತೈತಿ. ಮಣ್ಣು ತಾನೇ ತಾನಾಗಿ ಫಲವತ್ತತೆ ಆಗ್ಬೇಕು, ನಾವೆಲ್ಲ ನಾವು ಸ್ವಲ್ಪ ಆದ್ರೂ ಪೂರ್ತಕ ಮಾಡ್ತಾ ಇದೀವಿ. ಆದ್ರೂ ನಾವು ಏನ್ ತಕ್ಕಂಡಿವ ಮಣ್ಣಿನಿಂದ ಅಷ್ಟು ಗೊಬ್ಬರ ಅಂತ ಅದು ಕೊಡ್ಬೇಕು, ನಾವು ಕೊಡ್ಬೇಕು, ಇಲ್ಲದ್ರ ಅದು ಶಕ್ತಿ ಆಗ್ತೈತೆ. ನಾವು ನನಗೆ ಶರಣರು ಕೊಪ್ಪಳ ಜರಾಲಿ, ನಂದೀಪುರ ಜರಾಲಿ ಇವರೆಲ್ಲ ಹೇಳ್ತಿದ್ರು, ಭೂಮಿ ತಾಯಿ ಸಂತೋಷ ಆಗ್ಬೇಕಾಗಿದ್ರ ಎಷ್ಟು ಮಳಿ ಬಂದ್ರು ಆಕಿಗೆ ಸಮಾಧಾನ ಸಿಗಲ್ಲ, ರೈತ ಬೆವರು ಇಳಿಸ್ಬೇಕು. ಒಂದ್ ಹನಿ ಬೆವರು ಭೂಮಿ ಮೇಲೆ ಬಿತ್ತಂದ್ರೆ ರೈತಗ ಫಲ ಕೊಡ್ತೈತಿ ಭೂಮಿ ಅಂತ. ಹೆತ್ತ ತಾಯಿ ಎಂದು ಮಕ್ಕಳನ್ನ ಕೊಲ್ಲಲ್ಲ, ಅದರಂತೆ ಭೂಮಿ ತಾಯಿನ ನಾವು ರಕ್ಷಣೆ ಮಾಡ್ಬೇಕು. ಅವಾಗ ನನಗೆ ಮೈಂಡ್ ಮಣ್ಣನ್ನ ಕೆಡಿಸಬಾರ್ದು, ಮಣ್ಣಿಗೆ ಬೇಕಾಗಿರ್ತಕ್ಕಂಥದ್ದನ್ನೇ ಕೊಡ್ಬೇಕು, ಬೇಡವಾದ್ದನ್ನು ಕೊಡಬಾರ್ದು. ಆಮೇಲೆ ಮಣ್ಣಿನಲ್ಲಿರ್ತಕ್ಕಂತ ಒಂದು 6 ಇಂಚ್ ಮಣ್ಣಿನಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾಗಳ ಬಗ್ಗೆ ನಾವು ತಿಳ್ಕೊಬೇಕಾದ್ರೆ ಸುರೇಶ್ ದೇಸಾಯ್ ಅಂತಂದು ಸಾವಯವ ಕೃಷಿಕರು, ಕರ್ನಾಟಕ ಸಾವಯವ ಸಂಘದ ಅಧ್ಯಕ್ಷರು ಕೂಡ ಆಗಿದ್ರು, ಅಲ್ಲೇ ಬೆಂಗಳೂರಲ್ಲಿ 3 ದಿವಸ ಟ್ರೈನಿಂಗ್ ಅವ್ರ ಮೂಲಕ ಒಂದು ತಿಳ್ಕೊಂಡೆ, ಒಂದೊಂದ ಮಾತು ನಾನು ತಿಳ್ಕೊಳ್ಳೋದು. ಅವ್ರು ಹೇಳಿದ್ರು, ಅವರು 6 ಇಂಚ್ನಲ್ಲಿ ಮಣ್ಣಿನಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾಗಳನ್ನ ನಾವು ಕೊಲ್ತಾ ಇದೀವಿ, ಭೂಮಿಯ ಮಣ್ಣಿನಲ್ಲಿರ್ತಕ್ಕಂಥ ನಮಗೆ ಬೇಡವಾಗಿರ್ತಕ್ಕಂಥ ಮತ್ತು ಬೇಕಾಗಿರ್ತಕ್ಕಂಥ ಎಲ್ಲಾ ಅಂಶಗಳು, ಲಘು ಪೋಷಕಾಂಶಗಳನ್ನು ಕೂಡ ಒಳಗೊಂಡಿರ್ತಕ್ಕಂಥ ನಮಗೆ ಬ್ಯಾಕ್ಟೀರಿಯಾಗಳದಾವ ಅಲ್ಲಿ, ನಮಗೆ ಬೇಡವಾಗಿರ್ತಕ್ಕಂಥ ತಾವ ತಾವ ಹೋಗ್ಬಿಡ್ತಾವ, ಅವು ನಾವು ಕೊಲ್ಬೇಕನ್ನೋದೇನಿಲ್ಲ, ನಮಗೆ ಉಪಯೋಗ ಆಗ್ತಕ್ಕಂಥದ್ದು ಅದ್ರ ಜೊತೆ ಕೊಲ್ತಾ ಇದೀವಲ್ಲ, ಉಪಯೋಗ ಆಗ್ತಕ್ಕಂಥ ಬ್ಯಾಕ್ಟೀರಿಯಾ ಕೂಡ ಅದ್ರ ರಾಸಾಯನಿಕಗಳಿಂದ ಹೋಗ್ತಾ ಇದೀವಿ. ರಾಸಾಯನಿಕ ಗೊಬ್ಬರವನ್ನು ಅತಿ ಹೆಚ್ಚಾಗಿ ಬಳಸಿದಾಗ ಭೂಮಿಯ ಮಣ್ಣು ಗಟ್ಟಿ ಆಗೋದು, ಅದೇ ರೀತಿಯಾಗಿ ಸಗಣಿ ಗೊಬ್ಬರ ಆಗಲಿ, ಏನ್ ಕೊಟ್ಟಿಗೆ ಗೊಬ್ಬರ ಅಂತೀವಲ್ಲ, ಆ ಗೊಬ್ಬರ ಹಾಕಿದ್ರೆ ಸಾವಯವ ಗೊಬ್ಬರ ಹಾಕಿದ್ರ ಭೂಮಿ ಗಟ್ಟಿ ಆಗದಲ್ಲ, ಮೆದು ಬರ್ತದೆ. ನಮ್ಮ ಬೆಳೆಗೆ ಬೇಕಾಗ್ತಕ್ಕಂಥ ಎಲ್ಲಾ ಲಘು ಪೋಷಕಾಂಶ ಕಬ್ಬಿಗೆ ಉಪಯೋಗ ಆಗಿದೆಯಾ? ಕಬ್ಬಿಗೆ ಉಪಯೋಗ ಆಯ್ತು, ಬೆಳೆ ಇಳುವರಿ ಚೆನ್ನಾಗಿ ಬರುತ್ತೆ, ಇಳುವರಿ ಚೆನ್ನಾಗಿ ಬಂದ ಸರ್. ಆಮೇಲೆ ಖರ್ಚು ಕಡಿಮೆ ಇದೆ, ಬೇರೆ ಯಾವ ಖರ್ಚು ವೆಚ್ಚಗಳು ಇಲ್ಲ ನಿಮ್ದು? ಬೇರೆ ಖರ್ಚು ಇಲ್ಲ. ಈಗ ಬೀಜಕ್ಕೆ ಖರ್ಚು ಮಾಡಿದ್ರಿ ಸರ್? ಬೀಜಕ್ಕೆ ಖರ್ಚು ಮಾಡಿದ್ವಿ, ಗೊಬ್ಬರ ಖರ್ಚು ಮಾಡಿದ್ವಿ, ಮೊದಲನೇ ಸ್ವಲ್ಪ ಖರ್ಚು ಜಾಸ್ತಿ ಬಂತು, ಎರಡನೇ ಪೀಕ್ ಏನ್ ತೆಗೆದಿವಲ್ಲ ಅದು ಚೆನ್ನಾಗಿ ಬಂತು. ಮೊದಲಾಗಿಂದ ಮಳೆ ವಿಶೇಷವಾಗಿ ಮಳೆ ಆಯ್ತು ಹಿಂದಿನ ವರ್ಷ, ಈ ವರ್ಷ ಮಳೆ ಕಡಿಮೆ ಇದ್ರು ಕೂಡ ಅದಕ್ಕೆ ಖರ್ಚು ಮಾಡಿರೋದು ಕಡಿಮೆ, ಕಳೆ ಕೂಡ ತೆಗಿಸಲಿಲ್ಲ, ಅದರಲ್ಲಿ ಬಿದ್ದಿರ್ತಕ್ಕಂಥ ಎಲ್ಲ ಒಗಣೆನೆಲ್ಲ ಜಿಗಿಸಿ ಹಾಕಿ ಅದನ್ನ ನೀರು ಬಿಟ್ಟು ಬಿಟ್ಟೆ. ಕಬ್ಬು ಯಾವ ತಳಿ ನೀವು ಬೆಳೆದಿದ್ದು? ನಾವೀಗ ಅದು ಬೆಲದರಾಜ್ ಅಂತ, ಈಗ ನೆಕ್ಸ್ಟ್ ಹಾಕಿರೋದು 5 ವರ್ಷ. ಯಾವ ಫ್ಯಾಕ್ಟರಿಗೆ ಅದನ್ನ ಕಳಿಸ್ತಾ ಇರ್ತೀವಿ? ಶ್ಯಾಮನೂರು ಫ್ಯಾಕ್ಟರಿ ಇದೆ, ದುಗ್ಗತ್ತಿ ಫ್ಯಾಕ್ಟರಿ ಒಂದು, ಸಿರುಗುಪ್ಪ ಒಂದು, ಅಲ್ಲಿ ಕಳಿಸಿ. ಅಲ್ಲಿಗೆ 2 ಗಾಡಿ, ಇಲ್ಲಿ ಒಂದು 5 ಗಾಡಿ. ಬೆಲೆ ಚೆನ್ನಾಗಿ ಸಿಕ್ತಾ? ಬೆಳೆ ಚೆನ್ನಾಗಿ ಸಿಕ್ಕ ಸರ್. ಈ ವರ್ಷ ಹಿಂದಿನ ವರ್ಷ ಜಾಸ್ತಿ ಖರ್ಚು, ಹಿಂದಿನ ವರ್ಷ 510 ರೂಪಾಯಿ ಒಂದ್ ಟನ್ ಮುಗಿಸಿದ್ರು ಕಡಿಯಾರಿಗೆ ಕೂಲಿ, ಈ ವರ್ಷ 310 ರೂಪಾಯಿ ಕಡಿಮೆ ಆಯ್ತು. ಆಮೇಲೆ ಖರ್ಚನ ಕಡಿಮೆ ಮಾಡಿದ್ವಿ, ಹಳೆ ತೆಗಿಸಿಲ್ಲ ಅದರಲ್ಲಿ. ಆಮೇಲೆ ಅದಕ್ಕೆ ಬೇಕಾಗಿರ್ತಕ್ಕಂತ ಗೊಬ್ಬರ, ಎರೆಹುಳು ಗೊಬ್ಬರ ಏನಿತ್ತು ಅದನ್ನೆಲ್ಲ ಹಾಕಿ ಇದ್ ಮಾಡಿದೆ, ಮಡಿಕೆ ಹೊಡೆದ್ರ ಬಹಳ ಕಡಿಮೆ ಕಡಿಮೆ ಅದರಲ್ಲಿರ್ತಕ್ಕಂಥದ್ದು ಅದಕ್ಕೆ ಗೊಬ್ಬರ ಮಾಡಿದ್ವಿ. ಆಮೇಲೆ ಅದನ್ನೆಲ್ಲ ಮಡಿಕೆ ಹೊಡಿಸ್ಬಿಟ್ನಲ್ಲ, ಅದ್ರ ಸ್ವಲ್ಪ ಅಲಸಂದಿ, ಹೆಸರು, ಮಡಿಕೆ ಇವನ್ನೆಲ್ಲ ಅವೆಲ್ಲ ಹಾಕೊಂಡಿದ್ರು. ಆಮೇಲೆ ಅದು ಹೂ ಒಡ ಟೈಮ್ನಲ್ಲಿ ಮಡಿಕೆ ಓಡಿಸಿ ಅದನ್ನೆಲ್ಲ ಆರಿಸಿ ನೀರು ಕಡಿದೆ. ಅದರಲ್ಲಿರ್ತಕ್ಕಂಥದ್ದು ಅದು ಕೌಲಿ, ಅದೆಲ್ಲ ಕಸ ಕಡ್ಡಿ ಏನಿರ್ತಲ್ಲ ಅದೆಲ್ಲದೂ ಅದಕ್ಕೆ. ಆಮೇಲೆ ನನ್ನ ತೆಂಗಿನ ಮರದ